ಸಿಗ್ತಕ್ಕಂಥದ್ದು ಒಂದು ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ ಸರ್ ನಾವು. ಹೌದು. ಆ ಬಯೋಡೈವರ್ಸಿಟಿ ತುಂಬ ಚೆನ್ನಾಗಿದೆ. ಅಂಥ ಕಡೆ ನಾವು ಜೇನು ಸಾಕಾಣಿಕೆಗೆ ನಾವು ಮಹತ್ವ ಕೊಡ್ತಕ್ಕಂಥದ್ದು. ಒಂದು ಪೆಟ್ಟಿಗೆ ಜೇನಿಂದ ನಮಗೆ ವರ್ಷಕ್ಕೆ ಕನಿಷ್ಠ ಅಂದರೂ ಕೂಡ 3-4 ಸಾವಿರ ರೂಪಾಯಿ ಲಾಭ ಇದೆ. ಆ ಥರದ ಒಂದು 10 ಪೆಟ್ಟಿಗೆ ಇಟ್ಬಿಟ್ರು ಕೂಡ ನಮಗೆ 30-40 ಸಾವಿರ ರೂಪಾಯಿ ಲಾಭ ಬರುತ್ತೆ. ಅದರಲ್ಲಿ ಕಷ್ಟನೂ ಇಲ್ಲ. ಅದರಲ್ಲಿ ನೀವು ಫಸ್ಟಿಗೆ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಪೆಟ್ಟಿಗೆ ಇಟ್ಟು ಆ ಹುಳುಗಳೆಲ್ಲ ಓಡೋಗ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಒಂದು, ಇದು ಒಂದು ವಿಧಾನ ಸರ್ ಇದು ಜೇನು ಕೃಷಿ ಮಾಡ್ತಕ್ಕಂಥದ್ದು. ಅದೇ ರೀತಿ ನಾವು ಕಾಫಿಲಿ ಸುತ್ತ ಬಾರ್ಡ್ರಲ್ಲಿ ಬೇರೆ ಬೇರೆ ವಿವಿಧ ಬೆಳೆಗಳನ್ನು ಬೆಳಿಕೊಂತಕ್ಕಂಥದ್ದು, ಗಂಧದ ಮರಗಳನ್ನು ಹಾಕಬಹುದು. ನಮ್ಗೆ ಲಾಭ ಜಾಸ್ತಿ ಬೇಕಲ್ವಾ, ಸೊ ಆ ಥರ ಗಂಧದ ಮರಗಳನ್ನು ಹಾಕೊಂತಕ್ಕಂಥದ್ದು. ಅದು ಬೇಡ ಅಂತ ಹೇಳಿದ್ರೆ ನಾವು ಸುತ್ತ ಬಂದ್ಬಿಟ್ಟು ನಾವು ಬೇರೆ ಬೇರೆ ಫಾರೆಸ್ಟ್ರಿಗಳನ್ನು ಹಾಕೊಂತಕ್ಕಂಥದ್ದು. ಆಮೇಲೆ ಮಧ್ಯದಲ್ಲಿ ಕಾಫಿ ಮಧ್ಯದಲ್ಲಿ ನಾವು ಪೈನಾಪಲ್ ಹಾಕೊಂತಕ್ಕಂಥದ್ದು, ಏಲಕ್ಕಿ ಹಾಕೊಂತಕ್ಕಂಥದ್ದು ಮಾಡಿದ್ರೆ ಖಂಡಿತವಾಗ್ಲೂ ಲಾಭ ಹಾಗೆ ಆಗುತ್ತೆ ಸರ್. ಈ ಥರ ಒಂದೊಂದು ಆ ಪ್ರದೇಶಕ್ಕೆ ಸೂಕ್ತವಾದಂಥ. ಆಮೇಲೆ ಮೀನು ಸಾಕಾಣಿಕೆ ಕೂಡ ಮಾಡ್ಬೋದು ಸರ್, ಯಾಕಂದ್ರೆ ನೀರು ನಮಗೆ ಯಥೇಚ್ಛವಾಗಿರುತ್ತೆ. ಅಲ್ಲೊಂದು ಚಿಕ್ಕದಾಗಿ ಒಂದು ಹೊಂಡ ಮಾಡ್ಕೊಂಡು ಹೌದು ಆ ಹೊಂಡದಲ್ಲಿ ಮೀನು ಸಾಕಾಣಿಕೆ ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ನಮ್ಮ ಅರಸೀಕೆರೆ ಪ್ರದೇಶಕ್ಕೆ ಬಂದಾಗ ಕುರಿ ಮೇಕೆ ಮೇಕೆ ಕೋಳಿ ಸಾಕಾಣಿಕೆ ಮಾಡ್ಕೊಂಡು, ನಮಗೆ ಗೊತ್ತಿರಂಗೆ ಈ ಭಾಗದಲ್ಲಿ ತುಂಬ ಅತಿ ಹೆಚ್ಚಿನ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಕುರಿ ಕೋಳಿಗಳಿಗೆ. ಹೌದು. ಸೊ ನಾವು ಎಷ್ಟೇ ಇದ್ರೂ ಕೂಡ ಮಾಡ್ಬೋದು. ಅದೇ ರೀತಿ ವಿವಿಧ ರೈತರು ಅಂದ ತಕ್ಷಣ ಬಂದ ತಕ್ಷಣ ಭಾರತದಲ್ಲಿ ನಾವು ನೋಡೋದಾದ್ರೆ 70% ರೈತರು ಎಲ್ಲರೂ ಕೂಡ ಸಣ್ಣ ಹಿಡುವಳಿದಾರರು. ಈಗ ಒಂದು ಹಿಡುವಳಿ ಆಧಾರದ ಮೇಲ್ಗಡೆ 1 ಎಕರೆಗೂ ಒಂದು ಮಾಡಲ್ ಇದೆ, 2 ಎಕರೆಗೂ ಒಂದು ಮಾಡಲ್ ಅಂತ ಇದೆ. ಈ ತರ ವಿವಿಧ ಒಂದು ಅವರಿಗೆ ಎಷ್ಟು ಪ್ರದೇಶ ಇದೆ ಅನ್ನೋದ್ರ ಆಧಾರದ ಮೇಲೆ ನಾವು ಒಂದು ಕೃಷಿ ಮಾದರಿನ ನಾವು ತಯಾರು ಮಾಡ್ಕೊಳ್ತಕ್ಕಂಥದ್ದು. ಅದ್ರ ಜೊತೆಗೇನೆ ಈಗ ನಾನು ಹೇಳೋದಾದ್ರೆ ತೋಟಗಾರಿಕೆ ಬೆಳೆ. ಈಗ ನಾನು ಅರಸೀಕೆರೆ ಭಾಗದಲ್ಲಿದ್ದೀನಿ, ನನಗೆ 1 ಎಕರೆ ತೋಟ ಇದೆ ಅಂತ ಹೇಳಿದ್ರೆ ಆ ತೆಂಗಿನ ತೋಟದಲ್ಲಿ ನಾನು ಏನು ಮಾಡಿದ್ರೆ ಲಾಭ ಆಗ್ತಕ್ಕಂಥದ್ದು ಅಂತ ಹೇಳಿ. ಈಗ ಉದಾಹರಣೆ ತೆಂಗಿನ ತೋಟ ಇದೆ, ಅದ್ರ ಮಧ್ಯೆ ಏನೂ ಹಾಕಿಲ್ಲ ಅಂದರೆ ಅಡಿಕೆ ಹಾಕೋಬಹುದು. ಆ ಅಡಿಕೆ ಹಾಕೊಂಡ್ರ ಜೊತೆಗೆ ನಾವು ಬಾಳೆ ಹಾಕಬೇಕು ಸರ್. ಈ ಬಾಳೆಯಿಂದ ಏನಾಗುತ್ತೆ ಅಂದರೆ ನಮಗೆ ಅದರಲ್ಲೂ ಗುಂಪು ಬಾಳೆ ಅಂತಕ್ಕಂಥದ್ದೊಂದಿದೆ. ಸೊ ಅದರಿಂದ ಏನಿಲ್ಲ, ನಮಗೆ ತಿಂಗಳನು ವಾರಕ್ಕೊಂದ್ಸರಿ 1 ಗೊನೆ 2 ಗೊನೆ ಬರ್ತಾ ಇದ್ರೆ ಅಟ್ಲೀಸ್ಟ್ ನಮ್ಮ ಕೈಗೆ ದುಡ್ಡು ಆಡ್ತಕ್ಕಂಥದ್ದಾಗುತ್ತೆ. ಅದ್ರ ಜೊತೆಗೆ ನಾವು ಹೈನುಗಾರಿಕೆನ ಅಳವಡಿಸ್ಕೋಬೇಕು. ಆ 1 ಎಕರೆಯಲ್ಲೇ ನಾವು ಒಂದು ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಒಂದು ಕೋಳಿ ಸಾಕಾಣಿಕೆ ಮಾಡ್ಕೊಂಡ್ರೆ, ಒಂದು 100 ಕೋಳಿ ಸಾಕೊಂಡ್ರು ಕೂಡ ದಿನಕ್ಕೆ ನಮಗೆ 20-30 ಮೊಟ್ಟೆ ಬಂದರೂ ಕೂಡ ಅನುಕೂಲ. 100 ಕೋಳಿಯಲ್ಲಿ ದಿನದಿಂದ ಒಂದು 20-30 ಮೊಟ್ಟೆ ಬಂತು ಅಂದರೆ ಹತ್ತತ್ರ ದಿನಕ್ಕೆ 10 ರೂಪಾಯಿ ಹಂಗೆ ಮಾರ್ತೀವಿ ಅಥವಾ 15 ರೂಪಾಯಿ ಒಂದು ಮಾರ್ತೀವಿ ಅಂದ್ರೆ ಕೂಡ 10 ರೂಪಾಯಿ ಮಾರಿದ್ರು ಕೂಡ ಲಾಭನೇ. ಅಲ್ಲಿಗೆ 200-300 ರೂಪಾಯಿ ನಮಗೆ ಬಂದ್ಬಿಡುತ್ತೆ. ಆಮೇಲೆ ಅದರಲ್ಲಿ ರಿಸ್ಕ್ ಕಡಿಮೆ, ತುಂಬಾ ರಿಸ್ಕ್ ಕಡಿಮೆ. ಹೌದು. ಆಮೇಲೆ ಮ್ಯಾನೇಜ್ಮೆಂಟ್ ಕೂಡ ಈಸಿ, ಅದು ಹೆಚ್ಚಿನ ಒಂದು ಒತ್ತು ಕೊಟ್ಟು ಮಾಡ್ತಕ್ಕಂಥದ್ದನ್ನು ಅಲ್ಲ. ಅದ್ರ ಜೊತೆಗೆ ಹೈನುಗಾರಿಕೆ ಇರುತ್ತೆ, ತಿಂಗಳಿಗೆ ದುಡ್ಡು ಬರ್ತಾ ಇರುತ್ತೆ, ಬಾಳೆಲು ಒಂದು ಸ್ವಲ್ಪ ದುಡ್ಡು ಬರ್ತಿರುತ್ತೆ. ಅದ್ರ ಜೊತೆಗೆ ಮೇವು ಬೆಳೆಗಳನ್ನ ಸುತ್ತ ಹಾಕೊಂಡಾಗ ಆಮೇಲೆ ಸಗಣಿ ಸಿಗುತ್ತೆ, ಆ ಸಗಣಿನ ನಾವು ಗೋಬರ್ ಗ್ಯಾಸ್ ಮಾಡ್ಕೋಬಹುದು. ಈ ತರ 1 ಎಕರೆಯಲ್ಲಿ ಕೂಡ ಮಾಡ್ಕೋಬಹುದು. ಅದೇ ರೀತಿ ನಮ್ಮಲ್ಲಿ ಸಾಕಷ್ಟು ಜನ ರೈತರು ಇದನ್ನ ಅಡಾಪ್ಟ್ ಮಾಡ್ಕೊಂಡಿರೋರು ಇದ್ದಾರೆ. ಮಾಡ್ಕೊಂಡು ಅವರು ಒಂದು ಸಮಗ್ರ ಕೃಷಿ ಪದ್ಧತಿಯಿಂದ ಸಾವಯವ ಸಮಗ್ರ ಕೃಷಿ ಕಡೆ ಹೋಗ್ತಾ ಇರ್ತಕ್ಕಂಥ ಬಹಳಷ್ಟು ಜನ ರೈತರಿದ್ದಾರೆ. ಸೊ ಆ ಥರದೊಂದೊಬ್ಬ ರೈತರನ್ನ ನಾವು ಭೇಟಿಯಾಗಿ ನೋಡಿ, ಹೊಸದಾಗಿ ನಾನು ಸಮಗ್ರ ಕೃಷಿ ಮಾಡ್ತೀನಿ ಅನ್ನೋದಾದ್ರೆ ನೋಡಿ ಕಲಿತಕ್ಕಂಥದ್ದು ಇನ್ನೂ ಒಳ್ಳೇದು ಸರ್. ಇದು ಬಹಳ ನಮಗೆ ಗಮನ ಹರಿಸಲೇಬೇಕಾಗಿರ್ತಕ್ಕಂಥ ವಿಷಯ ಎಲ್ಲಾ ರೈತ ಬಾಂಧವರು. ಇನ್ನು ನಾವು ಈ ಕಡೆ ತುಂಬಾ ಹಿಡುವಳಿ ಜಾಸ್ತಿ ಇದೆ ಅಂದಾಗ ನಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಸರ್. ಹಿಡುವಳಿ ಜಾಸ್ತಿ ಇದೆ ಅಂದಾಗ ನಾವು ಏನು ಬೇಕಾದರೂ ಕೂಡ ಮಾಡ್ಬೋದು, ನಮಗೊಂದು ಆಪ್ಷನ್ ಇರುತ್ತೆ. ಒಂದು 2-3 ಎಕರೆ ಇದೆ ಅಂತ ಹೇಳಿದ್ರೆ, ಈಗ ನಾವು ಹೇಳೋದಾದ್ರೆ ಈಗ ಹಿಪ್ಪನೇರಳೆ ಬೆಳೀತಕ್ಕಂಥದ್ದು, ರೇಷ್ಮೆ ಹುಳು ಸಾಕಾಣಿಕೆ ಮಾಡ್ತಕ್ಕಂಥದ್ದು, ರೇಷ್ಮೆ ಹುಳುವಿನಲ್ಲಿ ಏನಿಲ್ಲ ಅಂದ್ರೂ ಕೂಡ 2 ಬ್ಯಾಚ್ ಮಾಡ್ಕೊಂಡ್ಬಿಟ್ರೆ ವಾರ್ಷಿಕವಾಗಿ ಕನಿಷ್ಠ ಅಂದ್ರೂ ಕೂಡ 6 ಬೆಳೆಗಳನ್ನ ಬೆಳಿಬಹುದು ಸರ್. ಬೆಳಿಬಹುದು. 5 ಅಂತೂ ಮಿನಿಮಮ್ ಬಂದೇ ಬರುತ್ತೆ, 6ಕ್ಕೂ ಕೂಡ ನಾವು ಹೋಗ್ಬೋದು. ಸೊ 1 ಎಕರೆಯಲ್ಲಿ ನಾವು ಹಿಪ್ಪನೇರಳೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ವಾರ್ಷಿಕವಾಗಿ ನನಗೆ 4-5 ಲಕ್ಷ ರೂಪಾಯಿ ನಾವು ಆರಾಮಾಗಿ ದುಡಿಬಹುದು ಸರ್. 1 ಎಕರೆ ಇದೆ ಅಂತ ಹೇಳಿದ್ರೆ ಅದು ಕನಿಷ್ಠ, ಅಪ್ ಟು ಅದರೊಳಗಡೆ 6-7 ಲಕ್ಷದವರೆಗೂ ಕೂಡ ದುಡಿಮೆ ಮಾಡಬಹುದು. ಸೊ ಅದ್ರ ಕಡ್ಡಿ ಬರುತ್ತೆ, ಆ ಕಡ್ಡಿನ ನಾವು ಕಾಂಪೋಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಮಲ್ಚಿಂಗ್ ಆಗಿ ಬಳಸ್ತಕ್ಕಂಥದ್ದು, ತೆಂಗಲ್ಲಿದೆ ಅಂದ್ರೆ ತೆಂಗಿನ ಸುತ್ತ ಹಾಕ್ತಕ್ಕಂಥದ್ದು ಮಾಡಿದ್ರೆ ಒಳ್ಳೆ ಲಾಭ ಆಗ್ತಕ್ಕಂಥದ್ದು. ಅದ್ರ ಜೊತೆಗೇನೆ ಒಂದು ಸ್ವಲ್ಪದ ಕೋಳಿ ಕುರಿ ಈ ಥರದ್ದು. ಆಮೇಲೆ ಈಗಿನ ಹೆಚ್ಚಿನ ಒಂದು ಇದರಲ್ಲಿ ಅಂದರೆ ಮೊಲ ಸಾಕಾಣಿಕೆ, ಹಂದಿ ಸಾಕಾಣಿಕೆ. ಸೊ ಇವನ್ನೆಲ್ಲ ಒಂದು ರೈತರು ನಮಗೆ ತಮಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಹೀಗೆ ವಿವಿಧ ಪ್ರದೇಶಗಳಿಗೆ ಅನುಸಾರವಾಗಿ, ವಿವಿಧ ಹಿಡುವಳಿದಾರರಾದಂತಹ ರೈತರಿಗೆ ಅನುಸಾರವಾಗಿ ನಾವು ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಕೆಯನ್ನ ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ಇತ್ತೀಚೆಗೆ ಕೃಷಿ ಹೊಂಡಗಳು ಹೆಚ್ಚು ಜನಪ್ರಿಯ ಆಗ್ತಾ ಇದ್ದಾವೆ. ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಕೃಷಿ ಹೊಂಡದ ಪಾತ್ರ ಏನಿರುತ್ತೆ? ಈ ನಮ್ಮ ಬರಗಾಲದಲ್ಲಿ ಕೃಷಿ ಹೊಂಡಗಳ ಪಾತ್ರ ಏನಿದೆ ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ಗೆ ಮಳೆ ಬರದೇ ಇರತಕ್ಕಂಥದ್ದು ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಒಂದ್ ತಿಂಗಳು ಬರದೇ ಇರಬಹುದು ಅಷ್ಟೇ, ಆಮೇಲೆ ಮತ್ತೆ ಮಳೆ ಬಂದೇ ಬರುತ್ತೆ. ಅದರಲ್ಲೂ ಕೆಲವು ಬೆಳೆಗಳಿಗೆ ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳ್ತೀವಿ ನಾವು. ಈಗ ಒಂದು ವಾರ ಮಳೆ ಬರಲಿಲ್ಲ, ಎರಡು ವಾರ ಮಳೆ ಬರಲಿಲ್ಲ ಅಂದಾಗ ನಮ್ಮ ಕೃಷಿ ಹೊಂಡದಲ್ಲಿ ನೀರಿತ್ತು ಅಂದ್ರೆ ಆ ನೀರನ್ನ ನಾವು ಬೆಳೆಗಳಿಗೆ ಹಾಯಿಸ್ಕೊಂಡು ಸಂಪೂರ್ಣವಾಗಿ ಹಾಳಾಗ್ತಕ್ಕಂಥ ಬೆಳೆನ ನಾವು ಉಳಿಸ್ಕೊಂಡ್ಬಿಡ್ಬಹುದು ಅಂತ ಸರ್. ಆಮೇಲೆ ಎರಡನೇದು ಕೃಷಿ ಹೊಂಡದಿಂದ ಇರತಕ್ಕಂಥ ಲಾಭ ಅಪಾರ ಸರ್. ಏನಾಗುತ್ತೆ ಅಂತ ಹೇಳಿದ್ರೆ, ಕೃಷಿ ಹೊಂಡ ಇದೆ ಅಂತ ಹೇಳಿದ್ರೆ ಸುಮಾರು ಈಗ ನಾವು ಎರಡು ಥರದ್ದು ಕೃಷಿ ಹೊಂಡಗಳನ್ನ ಮಾಡ್ತೀವಿ. ಅಂದ್ರೆ ಒಂದು 10 ಮೀಟರ್ ಉದ್ದ, 10 ಮೀಟರ್ ಅಗಲ, 3 ಮೀಟರ್ ಆಳದ್ದೊಂದು, ಇನ್ನೊಂದು 20 ಮೀಟರ್ ಉದ್ದ, 20 ಮೀಟರ್ ಅಗಲ, ಮತ್ತೆ 3 ಮೀಟರ್ ಆಳ. ಸೊ ಈ ತರದ ಎರಡು ಮಾಡ್ತೀವಿ. ರೈತರಿಗೆ ಒಂದು ಎಷ್ಟು ಪ್ರದೇಶ ಇದೆ ಅಂತಕ್ಕಂಥದ್ದು, ಸಣ್ಣ ರೈತರ ದೊಡ್ಡ ರೈತರ ಅನ್ನತಕ್ಕಂಥದ್ದು. ಸೊ ಈಗ 10 ಮೀಟರ್ ಉದ್ದ, 10 ಮೀಟರ್ ಅಗಲದಲ್ಲಿ ನಾವು ಏನು ನೀರು ಒಂದು ಶೇಖರಿಸಿಡ್ತೀವಿ ಅನ್ನೋದಾದ್ರೆ, ಆ ನೀರಿನಲ್ಲಿ ಕನಿಷ್ಠ ಅಂದ್ರೂ ಕೂಡ ನಾವು 1,000 ಮೀನು ಮರಿಗಳನ್ನ ಬಿಡಬಹುದು. ಹೌದು. ಆಮೇಲೆ ಅದ್ರ ಮೇಲ್ಗಡೆನೆ ನಾವು ಒಂದು ಕೋಳಿ ಶೆಡ್ ಮಾಡ್ಕೊಂಡ್ಬಿಡ್ಬೇಕು. ಆ ಕೋಳಿಕ್ಕೆಲ್ಲ ನೀರಿಗೆ ಡೈರೆಕ್ಟ್ ಆಗಿ ಬೀಳೋ ತರ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ನಮ್ಮಲ್ಲಿ ಸಿಗ್ತಕ್ಕಂಥ ಸಗಣಿನೂ ಕೂಡ ನಾವು ಬಯೋಗ್ಯಾಸ್ ಮಾಡಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನಾವು ಸಗಣಿನ ಮೀನಿಗೆ ಹಾಕ್ತಕ್ಕಂಥ ಕೆಲಸನೂ ಕೂಡ ಮಾಡಬಹುದು. ಇಲ್ಲಿ ನಮ್ಗೆ ಎರಡು ಕೂಡ ಯೂಸ್ ಆಯ್ತು. ಈಗ ಹಾಕೋದ್ರಿಂದ ಏನಿಲ್ಲ ಅಂದ್ರೂ ಕೂಡ ಅವು 1,000 ಮೀನುಗಳನ್ನ ಬಿಟ್ಟಾಗ ಅದರಲ್ಲೊಂದು 500 ಕೂಡ ನಮ್ಗೆ ಹೋಗುತ್ತೆ ಅನ್ನೋ ಕಾರಣ. ಯಾಕಂತ ಹೇಳಿದ್ರೆ ಕೊಕ್ಕರೆ, ಕಿಂಗ್ ಫಿಶರ್, ಹಕ್ಕಿಗಳೆಲ್ಲ ತಿಂತಕ್ಕಂಥದ್ದು, ಈ ಏಡಿ ತಿಂತಕ್ಕಂಥದ್ದು ಇವೆಲ್ಲ ಆಗ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಉಳಿದಿರೋ ಒಂದು 500 ಮೀನುಗಳು ನಮ್ಗೆ ವರ್ಷಕ್ಕೆ 1 ಕೆಜಿಯಿಂದ 1.5 ಕೆಜಿ ಬರುತ್ತೆ ಸರ್. ಆ 1.5 ಕೆಜಿ ಬಿಟ್ಬಿಡೋಣ, 1 ಕೆಜಿ ಅಂತ ತಗೊಂಡ್ರು ಕೂಡ ಅಲ್ಲಿಗೆ 500 ಬೇಡ, ನಮ್ಗೆ 300 ತಗೊಂಡ್ರು ಕೂಡ ನಮ್ಗೆ 300 ಕೆಜಿ ಮೀನಾಯ್ತು. 100 ರೂಪಾಯಿ ಕೆಜಿ ಹೆಂಗ್ ಮಾಡಿದ್ರು ಕೂಡ ನಮ್ಗೆ 30,000 ರೂಪಾಯಿ ದುಡ್ಡು ಖಂಡಿತವಾಗ್ಲೂ ಸಿಗ್ತಕ್ಕಂಥದ್ದು. ಆಮೇಲೆ ಅದೇ ಒಂದು ಗೊಬ್ಬರ ಆಗಿರುತ್ತೆ ಕೆಳಗಡೆ, ಅದನ್ನ ತಗೊಂಡು ವರ್ಷ ಒಂದ್ಸರಿ ಬೇಸಿಗೆರಿ ನಾವು ತೆಗೆದು ನಮ್ಮ ಬೆಳೆಗಳಿಗೆ ಹಾಕಂತಕ್ಕಂಥದ್ದು. ಇದು ಕೃಷಿ ಹೊಂಡ. ಒಂದು ನಮ್ಮ ಬೆಳೆಗಳನ್ನ ನಾವು ರಕ್ಷಿಸ್ಕೊಂತೀವಿ, ಎರಡನೇದು ಮೀನು ಸಾಕಾಣಿಕೆ ಮಾಡ್ತೀವಿ, ಆಮೇಲೆ ಅದ್ರ ಜೊತೆಗೇನೆ ಕೋಳಿ ಸಾಕಾಣಿಕೆ ಮಾಡತಕ್ಕಂಥ ಒಂದು ತ್ಯಾಜ್ಯ, ಆ ಕೋಳಿ ಹಿಕ್ಕೆನೂ ಕೂಡ ಯೂಸ್ ಆಗುತ್ತೆ, ಸಗಣಿ ಕೂಡ ಯೂಸ್ ಆಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಅವನು ಚಿಕ್ಕದಾಗಿ ಕೈತೋಟ ಮಾಡ್ಕೊಳ್ತಕ್ಕಂಥದ್ದು ಸರ್. ಈ ಕೃಷಿ ಹೊಂಡ ಇತ್ತು ಅಂದಾಗ ಒಂದು ಸಣ್ಣದಾಗಿ ಒಂದು ಕೈ ಕೈತೋಟ ಮಾಡ್ಕೊಂಡ್ಬಿಡ್ಬೋದು. ಆಮೇಲೆ ಆ ಕೃಷಿ ಹೊಂಡ ಸುತ್ತ ನಾವು ನುಗ್ಗೆ, ಆಮೇಲೆ ಕೆಲವೊಂದು ಕರಿಬೇವು, ಹೌದು, ಸೊ ಈ ಥರದ್ದೊಂದು ಗಿಡಗಳನ್ನು ನಾವು ಹಾಕೊಂಡಾಗ ಪ್ರತಿ ಸರಿ ನಾವು ಏನಾದರೂ ಒಂದು ತರಕಾರಿನ ನಾವು ಹಾರ್ವೆಸ್ಟ್ ಮಾಡ್ಕೊಂಡು ಮಾರ್ತಕ್ಕಂಥದ್ದು ಮಾಡ್ಬೋದು. ಆಮೇಲೆ ಇನ್ನೂ ಅಂತ ಅಂದರೆ ಕೈ ತೋಟ ಅಂತ ಹೇಳಿದ್ವಿ, ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ತರಕಾರಿಗಳನ್ನು ನಾವು ಬೆಳ್ಕೋಬಹುದು. ಹೀಗೆ ಕೃಷಿ ಹೊಂಡವು ಕೂಡ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಎಲ್ಲರೂ ಕೂಡ ಒಂದು ಕೃಷಿ ಹೊಂಡವನ್ನು ಮಾಡ್ಕೊಂಡು ಅದರಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನ ಮಾಡ್ಕೊಂಡ್ರೆ ಅದು ಕೂಡ ಒಂದು ಸಮಗ್ರ ಕೃಷಿ ಪದ್ಧತಿ ಆಗುತ್ತೆ, ಅದರಿಂದ ಅನುಕೂಲಗಳು ಕೂಡ ಲಭಿಸುತ್ತೆ. ಇನ್ನು ಈ ಹಸುಗಳ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಇದರ ಬಗ್ಗೆ ಎಲ್ಲ ತಾವು ಹೇಳಿದ್ರಿ, ಹೇಗೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಮತ್ತೆ ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು? ಯಾಕಂತ ಹೇಳಿದ್ರೆ ಸಮಗ್ರ ಕೃಷಿ ಪದ್ಧತಿ ಅಂದ ತಕ್ಷಣ ನಾವು ಎಲ್ಲವನ್ನು ಹೇಳಿರ್ತೀವಿ, ರೈತರು ಯಾವ್ದನ್ನ ನಾನು ತಗೊಳ್ಳಿ, ಯಾವ್ದನ್ನ ನಾನು ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೈನುಗಾರಿಕೆ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ 2 ಎಕರೆ ಜಮೀನು ಇದೆ ಅಂತ ಹೇಳಿದ್ರೆ 4-5 ಹಸುಗಳು ಸಾಕು ಸರ್. 4-5 ಹಸುಗಳು ಸಾಕು. ಅದು ಹಾಲಿಗೆ ಅಂತ ಸಾಕೋದಾದ್ರೆ ನಾವು HF ಹಸುಗಳನ್ನ ಸಾಕ್ತಕ್ಕಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು 20 ಗುಂಟೆಲಿ ಅಥವಾ 10 ಗುಂಟೆಲಿ ಸಾಕು. 10 ಗುಂಟೆಲಿ ನಾವು ಮೇವಿನ ಬೆಳೆಗಳನ್ನ ಹಾಕೋಬೇಕಾಗತ್ತೆ. ಯಾವ್ಯಾವ ಹಾಕೋಬೇಕು ಅಂದ್ರೆ CO3, CO4, CO5 ಅಂತೇಳಿ ನಾವು ಏನೋ ಒಂದು ಮೇವಿನ ಬೆಳೆಗಳಿದ್ದಾವೆ, ಸುಧಾರಿತ ತಳಿಗಳು, ಅದನ್ನ ಹಾಕೊಂಡ್ತಕ್ಕಂಥದ್ದು. ಅದ್ರ ಜೊತೆಗೆ ನಾವು ರೈತರು ಒಂದು ಮರಿತಕ್ಕಂಥದ್ದು ಏನಂದ್ರೆ ಈ ದ್ವಿದಳ ಧಾನ್ಯಗಳ ಒಂದು ಮೇವಿನ ತಳಿಗಳಿದ್ದಾವೆ ಸರ್. ಈ ಕುದುರೆ ಮೆಂತೆ ಅಂತಕ್ಕಂಥದ್ದು, ಕುದುರೆ ಮೆಂತೆಲಿ ಆಮೇಲೆ ಹೆಡ್ಜ್ ಲೂಸರ್ ಅಂತೀವಿ, ಬೇಲಿ ಕುದುರೆ ಮೆಂತೆ ಅಂತ ಹೇಳಿ, ಸೊ ಇದನ್ನ ಹಾಕೊಂಡ್ತಕ್ಕಂಥದ್ದು. ಆಮೇಲೆ ತಿಂಗಳಿಗೆ ಒಂದ್ಸರಿ ಗ್ಯಾಪಲ್ಲಿ ಒಂದು ಸಣ್ಣ ಜಾಗದಲ್ಲಿ ನಾವು ನಮ್ಮ ಅಲಸಂದೆ ಹಾಕೊಂಡು ಅದನ್ನ ಮೇವು ಜೊತೆ ಬೆರೆಸಿ ಕೊಟ್ಟಾಗ ಹಾಲಿನ ಇಳುವರಿ ಜಾಸ್ತಿ ಆಗ್ತಕ್ಕಂಥದ್ದನ್ನ ನೋಡಿದೀವಿ ಸರ್. ಆಮೇಲೆ ಅದ್ರ ಜೊತೆಗೆ ಕುರಿ ಸಾಕ್ತಿದೀವಿ ಅಂತ ಹೇಳಿದ್ರೆ, ಈಗ ನಾವು ಕುರಿ ಸಾಕ್ತಿದೀವಿ ಅಂತ ಹೇಳಿದ್ರೆ ನಮ್ಗೆ ಅರಸೀಕೆರೆ ಭಾಗ, ಚನ್ನರಾಯಪಟ್ಟಣ ಭಾಗ ಬಹಳ ಒಳ್ಳೇದು. ಒಂದು ಚಿಕ್ಕದಾಗಿ ಶೆಡ್ ಮಾಡ್ಕೊಳೋದು ಸರ್, 1.5 ಎಕರೆ ಜಮೀನಿದೆ ಅಂತ ಹೇಳಿದ್ರೆ ನಾವು 50 ಮರಿಗಳನ್ನ ಸಾಕೋಬಹುದು ಸರ್. ನಮಗೆ ಅಷ್ಟು ಬೇಡ ಅಂತ ಹೇಳಿದ್ರೆ ನಾವು ಬ್ಯಾಚ್ ವೈಸ್ ಮಾಡ್ಕೊಳ್ಳೋಣ. ಈಗ ಅದರಲ್ಲಿ ಮಾಂಸಕ್ಕಾಗಿ ಸಾಕ್ತಕ್ಕಂಥದ್ದು 1, ಮರಿಗಳಿಗೋಸ್ಕರ ಸಾಕ್ತಕ್ಕಂಥದ್ದು 2 ಸರ್. ಇದನ್ನ ಮಾಡ್ಬೋದು. ಈಗ ನಾನು ಮರಿಗಳಿಗೋಸ್ಕರ ಸಾಕ್ತೀನಿ ಅನ್ನೋದಾದ್ರೆ ಮೇಕೆನೂ ಸಾಕ್ಬೋದು, ಕುರಿನೂ ಸಾಕ್ಬೋದು ಸರ್. ಅದರಲ್ಲಿ ತೆಲ್ಲಿಚೆರಿ ಅಂತ ಇದೆ, ಆ ತೆಲ್ಲಿಚೆರಿ ಅಂತಕ್ಕಂಥದ್ದು ವರ್ಷಕ್ಕೆ 2 ಸರಿ ಮರಿ ಹಾಕುತ್ತೆ, ಒಂದೊಂದ್ಸರಿ 2.5 ಮರಿ ಹಾಕುತ್ತೆ. ಮೇಕೆ ಸಾಕ್ತೀನಿ ಅನ್ನೋದಾದ್ರೆ ಆಮೇಲೆ ಅದಕ್ಕೆ ಸರಿ ಹೋಗ್ತಕ್ಕಂಥ ಹುಲ್ಲು, CO3, CO4, ಗಿನಿ ಗ್ರಾಸ್ ಅಂತ ಇದೆ, ರೋಡ್ಸ್ ಗ್ರಾಸ್ ಅಂತ ಇದೆ, ಸುಮಾರು ಒಂದು ಹುಲ್ಲಿನ ತಳಿಗಳಿದ್ದಾವೆ. ಅದ್ರ ಜೊತೆಗೇನೆ ನಾವು ವಾರ್ಷಿಕವಾಗಿ ಬೆಳೀತಕ್ಕಂಥ ಒಂದು ಮೇವಿನ ತಳಿಗಳಿದೆ, ಸುಬಾಬುಲ್ ಆಗಿರ್ಬೋದು, ಗ್ಲೈರಿಸಿಡಿ ಆಗಿರ್ಬೋದು, ಅಂದ್ರೆ ಗೊಬ್ಬರದ ಗಿಡ ಅಂತ ಹೇಳ್ತೀವಿ ನಾವು, ಆಮೇಲೆ ಅಗಸೆ ಗಿಡ ಅಂತ ಹೇಳ್ತೀವಿ. ಇದನ್ನೆಲ್ಲವೂ ಕೂಡ ನಾವು ಒಂದು ಬದುಗಳ ಮೇಲೆ ಹಾಕೊಂಡಾಗ ಸಂಪೂರ್ಣವಾಗಿ ಯಾವಾಗ್ಲೂ ಕೂಡ ನಮಗೆ ಮೇವು ಸಿಗ್ತಕ್ಕಂಥದ್ದಾಗುತ್ತೆ ಕುರಿ ಮತ್ತೆ ಮೇಕೆದು. ಮಾಂಸಕ್ಕಾಗಿ ಸಾಕ್ತಿವಿ ಅನ್ನೋದಾದ್ರೆ ನಾವು ಮರಿಗಳನ್ನ ತಂದು 5,000-8,000 ರೂಪಾಯಿ ಒಂದು ಮರಿ ಸಿಗುತ್ತೆ ನಾವು, ಆ ಮರಿ ತಗೊಂಬಂದು ನಾವು ಇಟ್ಕೊಂಡು ಅದನ್ನ 1 ವರ್ಷ ಸಾಕಿದ್ರೆ ನಾವು 5,000 ರೂಪಾಯಿ ಹಾಕಿರೋದು ನಮಗೆ ಮಿನಿಮಮ್ ಅಂದ್ರೆ ಕೂಡ ಒಂದು 30,000 ರೂಪಾಯಿ ಲಾಭ ತಂದು ಕೊಡ್ತಕ್ಕಂಥದ್ದು ಕೆಲಸ ಮಾಡುತ್ತೆ ಸರ್. ಅದ್ರಲ್ಲಿ ನಮ್ಮ ಖರ್ಚೆಲ್ಲ ಕಳೆದ್ರು ಕೂಡ ಒಂದು ಕುರಿಯಿಂದ ನಮಗೆ ವಾರ್ಷಿಕವಾಗಿ 10-15,000 ರೂಪಾಯಿ ಮಿನಿಮಮ್ ಲಾಭ ಸಿಕ್ಕೇ ಸಿಗುತ್ತೆ ಸರ್. ಆ ಥರ 10 ಯೂನಿಟ್ ಹಾಕೊಂಡ್ಬಿಟ್ರೆ ನಾವು ಅಲ್ಲಿಗೆ ನಮಗೆ ಒಂದು 10 ಕುರಿ ಸಾಕೊಂಡ್ರೆ 1.5 ಲಕ್ಷ ರೂಪಾಯಿ ದುಡ್ಡುವರೆಗೂ ನಮಗೆ ಆರಾಮಾಗಿ ಸಿಗ್ತಕ್ಕಂಥದ್ದಾಗುತ್ತೆ. ಆಮೇಲೆ ಹಂದಿ ಸಾಕ್ತೀನಿ ಅನ್ನೋದಾದ್ರೆ ಇದರಲ್ಲೂ ಕೂಡ ತುಂಬಾ ಲಾಭ. ಇದರಲ್ಲಿ ಮಾಂಸಕ್ಕಾಗಿ ಸಾಕ್ತೀನಿ ಅಥವಾ ಮರಿಗಾಗಿ ಸಾಕ್ತೀನಿ ಅಂದ್ರೆ ಕಡೆ ಹಂದಿ ಮರಿಗಳು 3,000 ರೂಪಾಯಿಂದ 5,000-7,000 ರೂಪಾಯಿವರೆಗೂ ಒಂದು ಮರಿ ಮಾರ್ಬೋದು. ಈ ವರ್ಷಕ್ಕೆ 2 ಸರಿ ಮರಿ ಹಾಕುತ್ತೆ. ಅದ್ರಲ್ಲಿ ಏನಿಲ್ಲ ಅಂದ್ರೆ ಕೂಡ ಒಂದು 10 ಮರಿ ಒಂದ್ ಸರಿ ಹಾಕಿದ್ರು ಕೂಡ ನಮಗೆ ಬರೀ 3,000 ರೂಪಾಯಿ ಲೆಕ್ಕ ಇಟ್ಕೊಂಡ್ರು ಕೂಡ 30,000 ರೂಪಾಯಿ 60,000 ರೂಪಾಯಿ ದುಡ್ಡು ನಮಗೆ ಬರೀ ಹಂದಿ ಮರಿಲೇ ಬಂದ್ಬಿಡುತ್ತೆ ಸರ್. ಮಾಂಸಕ್ಕಾಗಿ ಸಾಕ್ತೀನಿ ಅನ್ನೋದಾದ್ರೆ ಈಗ ಒಂದು 5 ಹಂದಿ ಮರಿನ ತಂದು ಸಾಕ್ತೀನಿ ನಾನು ಅನ್ನೋದಾದ್ರೆ, ಯಾಕಂದ್ರೆ ಅದಕ್ಕೆ ಊಟದ್ದು ಸ್ವಲ್ಪ ನಾವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಸೊ ಆ ಥರ ಸಾಕಿದಾಗ 130-150 ಕೆಜಿ ಒಂದು ಮರಿ ವಾರ್ಷಿಕವಾಗಿ ಬೆಳೆಯುತ್ತೆ ಸರ್. ನಮಗೀಗ ಅದನ್ನು ನಾವೇ ಕಟ್ ಮಾಡಿ ಮಾರ್ತೀವಿ ಅನ್ನೋದಾದ್ರೆ ಅಥವಾ ಮಾಂಸಕ್ಕಾಗಿ ಮಾರ್ತೀವಿ ಅಂದ್ರೂ ಕೂಡ ನಮಗೆ ಕನಿಷ್ಠ ಅಂದ್ರೂ ಕೂಡ ಒಂದು ಹಂದಿ ಮರಿಯಿಂದ ನಮಗೆ ಒಂದು 30-40,000 ರೂಪಾಯಿ ನಿವ್ವಳ ಲಾಭ ಸಿಕ್ಕುತ್ತೆ. ಹೌದು, ಆ ಥರ 5 ಮಾಡ್ಕೊಂಡ್ರು ಕೂಡ ನಮಗೆ ಲಾಭ. ಈ ಮೊಲ ಸಾಕಾಣಿಕೆ ಸರ್ ತುಂಬಾ ಕಡಿಮೆ ಜಾಗದಲ್ಲಿ ಮಾಡ್ತಕ್ಕಂಥದ್ದು, ಒಂದು ಚಿಕ್ಕ ಕೇಜ್ಗಳು ಇದ್ಬಿಟ್ರೆ ಮನೆಯ ಒಂದು ಮೂಲೆಯಲ್ಲಿ ನಾವು ಮಾಡ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತ ಹುಲ್ಲನ್ನ ದಿನ ಕುಯ್ಕೊಂಬಂದು ಒಂದು ಗೂಡಲೆ ಹಾಕಿದ್ರು ಕೂಡ ಸಾಕು. ಏನಿಲ್ಲ ಅಂದ್ರೂ ಕೂಡ ನಮಗೆ ಕಡಿಮೆ ಅಂದ್ರೂ ಕೂಡ 200 ರೂಪಾಯಿ ಕೆಜಿ ಹಂಗೆ ತಗೊಂಡೆ ತಗೊಂತಾರೆ ಸರ್. ಇಲ್ಲ ಹೋಲ್ಸೇಲ್ ಆಗ್ತಾ ಅಂತೀವಂದ್ರೆ 500 ರೂಪಾಯಿ ಜೊತೆ ಮೊಲಗಳನ್ನ ತಾಂತಕ್ಕಂಥದ್ದು. ಡೈರೆಕ್ಟ್ ನಮ್ಮ ಹತ್ರ ಇದೆ ಅಂದ್ರೆ ಅವರೇ ಹುಡ್ಕೊಂಬರ್ತಾರೆ ಸರ್. ನಾವು ಹೊರಗಡೆ ಆದ್ರೆ ಕಾಸ್ಟ್ಲಿ ಆಗುತ್ತೆ, ನಮ್ಮಲ್ಲೇ ಬಂದು ತಗೊಂಡೋಗ್ತೀನಿ ಅನ್ನೋದಾದ್ರೆ 500 ರೂಪಾಯಿಗೆ 2 ಜೊತೆ ಅಂತ ಹೇಳ್ಬೋದು. ಅದು ಅಷ್ಟೆ, ವರ್ಷಕ್ಕೆ 2-3 ಸರಿ ಮರಿ ಹಾಕ್ತಕ್ಕಂಥದ್ದು ಮಾಡುತ್ತೆ. ಒಂದ್ ಸರಿ ಹಾಕ್ದಾಗ 6-7 ಮರಿ ಹಾಕುತ್ತೆ. ನಾವು 7-ಮರಿ 1 ವರ್ಷ ಸಾಕಿದ್ರೆ 1-1.5 ಕೆಜಿ ಬಂದ್ಬಿಡುತ್ತೆ. ಸೊ ಅದನ್ನ ನಾವು ಮಾಂಸಕ್ಕಾಗಿ ಬೇಕಾದಾಗ ಮಾರ್ತಕ್ಕಂಥ. ಆಮೇಲೆ ಬೈಬ್ಯಾಕ್ ಸಿಸ್ಟಮ್ ಅಲ್ಲಿ ತಾಣ್ತಕ್ಕಂಥವ್ರು ಬಹಳ ಜನ ಇದ್ದಾರೆ ಸರ್. ಸೊ ಆ ಥರದವ್ರನ್ನ ಹಿಡಿದು ನಾವು ಮೊಲಗಳನ್ನ ಮಾಡ್ತಕ್ಕಂಥದ್ದು ಆಗುತ್ತೆ. ಅದೇ ರೀತಿ ಕೋಳಿಗಳಲ್ಲಿ ಸುಮಾರು ತರದ ಒಂದು ತಳಿಗಳಿದಾವೆ. ಕಡಕ್ನಾಥ್ ಇದೆ, ಸ್ವರ್ಣಧಾರ ಇದೆ, ಆಮೇಲೆ ಗಿರಿರಾಜ ಇದೆ, ಮಾಂಸಕ್ಕೆ ಮೊಟ್ಟೆಗೆ ಅಂತೇಳಿ ಬೇರೆ ಬೇರೆ ತಳಿಗಳಿದಾವೆ. ನಾವು ಬರೇ ಈಗ ನಾಟಿ ಸಾಕ್ತೀನಿ ಅನ್ನೋದಾದ್ರೆ 10 ಗುಂಟೆ ಜಮೀನ್ ಇದೆ ಅಂದ್ರೆ ಅದರಲ್ಲಿ ನೀವು ಖಂಡಿತವಾಗ್ಲೂ ಒಂದು 200 ಕೋಳಿಗಳನ್ನ ಸಾಕ್ಬಹುದು. 200 ಕೋಳಿಗಳಲ್ಲಿ ಒಂದು 50 ಗಂಡ ಅಂದ್ರೂ ಕೂಡ ನಮ್ಗೆ 150 ಉಳಿತು ಸರ್. 150ರಲ್ಲಿ ನಮ್ಗೆ ಹ್ಯಾಟೆನಲ್ಲಿ 71 ಸರಿ ಮೊಟ್ಟೆ ಇಡ್ತಾ ಇದಾವೆ ಅಂದ್ರೆ ಕೂಡ ದಿನಕ್ಕೆ 70 ಬೇಡ 50 ಮೊಟ್ಟೆಗಳನ್ನ ತಗೊಂಡ್ರು ಕೂಡ 500 ರೂಪಾಯಿ ಒಂದು ದಿನ ನಮ್ಗೆ ಸಿಕ್ತಕ್ಕಂಥದ್ದು ಸರ್. ಒಬ್ಬ ಮನುಷ್ಯ ಮನೆಯಲ್ಲಿ ಆರಾಮಾಗಿ ಇದನ್ನ ಮ್ಯಾನೇಜ್ ಮಾಡಬಹುದು ಸರ್. ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ ಸ್ವಲ್ಪ ಮೇವು ಹಾಕೊಂಡ್ರೆ ಸೊ ದುಡಿಮೆ ಆಗ್ತಕ್ಕಂಥದ್ದು. ಆಮೇಲೆ ನಮ್ಮ ಮಾಂಸಕ್ಕಾಗಿ ಮಾರ್ತೀವಿ, ತುಂಬಾ ಜಾಸ್ತಿ ಹುಂಜಗಳಾದ್ವು ಅಂದಾಗ ಮಾರ್ತಕ್ಕಂಥದ್ದು, ಅದರಲ್ಲೂ ಕೂಡ ಒಳ್ಳೆ ಲಾಭ ಬರ್ತಕ್ಕಂಥದ್ದು. ಸೊ ನನಗೆ ಬರೀ 1 ಎಕರೆ ಇದ್ರು ಕೂಡ ನಾನು ಕೋಳಿಲಿ ನಾನು ಒಳ್ಳೆಯ ಒಂದು ದುಡ್ಡನ್ನ ಮಾಡ್ತೀನಿ ಅಂತ ಮಾಡಬಹುದು. ಹೌದು ಸರ್. ಇನ್ನು ಇತ್ತೀಚೆಗೆ ಈ ಅಣಬೆ ಬೇಸಾಯ ಅಂತ ಹೇಳಿದ್ರಿ, ಹಾಗೆ ಜೇನು ಕೃಷಿ ಹೇಳಿದ್ರಿ, ಅಜೋಲಾ ಇವನ್ನು ಕೂಡ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ಅದು ಹೇಗೆ ಇದಕ್ಕೆ ಇನ್ನೂ ಒಂದಷ್ಟು ಮೌಲ್ಯವರ್ಧಿತವಾಗಿ ಕೆಲಸ ಮಾಡುತ್ತೆ? ಖಂಡಿತ ಸರ್. ಈಗ ಅಣಬೆ ಬೇಸಾಯ ಮೊದಲನೇದಾಗಿ ಹೇಳ್ತೀನಿ, ಇತ್ತೀಚಿನ ದಿನದಲ್ಲಿ ತುಂಬಾ ಒಂದು ಬೇಡಿಕೆಯಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್. ಇದರಲ್ಲಿ ಸುಮಾರು ತರದ ಅಣಬೆ ಬರುತ್ತೆ ಸರ್. ಒಂದು ಆಯಿಸ್ಟರ್ ಮಶ್ರೂಮ್ ಅಂತ ಕರಿತೀವಿ, ಅದು ಏನಂತ ಹೇಳಿದ್ರೆ ನಮ್ಮ ಒಂದು ತುಂಬಾ ಸುಲಭವಾಗಿ ಮಾಡ್ತಕ್ಕಂಥದ್ದು ಭತ್ತದ ಹುಲ್ಲಿನ ಅಣಬೆ ಅಂತಾನೆ ಕನ್ನಡದಲ್ಲಿ ನಾವು ಹೇಳ್ತಕ್ಕಂಥದ್ದು. ಇನ್ನೊಂದು ಗುಂಡಣಬೆ ಅಂತ ಹೇಳಿ, ಇವೆರಡನ್ನೂ ಕೂಡ ನಾವು ಮಾಡ್ಕೋಬಹುದು. ಗುಂಡೆಣಬೆಗೆ ಸ್ವಲ್ಪ ಒಂದು ವ್ಯವಸ್ಥಿತ ಒಂದು ಕೊಠಡಿ ಬೇಕಾಗುತ್ತೆ. ಸ್ವಲ್ಪ ಅದರ ಟೆಂಪರೇಚರ್ 18 ಡಿಗ್ರಿಕಿನ್ನ ಜಾಸ್ತಿ, 18 ಡಿಗ್ರಿ ಸೆಲ್ಸಿಯಸ್ಕಿನ್ನ ಜಾಸ್ತಿ ಹೋಗೋಗಿಲ್ಲ. ಸೊ ಅದರಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಅದಕ್ಕೆ ತುಂಬ ಬೇಡಿಕೆ ಇರ್ತಕ್ಕಂಥದ್ದು ಸರ್. ಈಗ ನಾವು ಎಲ್ಲೇ ಹೋಟ್ಲುಗಳಿಗೆ ಹೋದ್ರೂ ಕೂಡ ಅಥವಾ ಎಲ್ಲೇ ಒಂದು ತರಕಾರಿ ಅಂಗಡಿಗಳಲ್ಲೂ ಕೂಡ ಈಗ ಅಣಬೆ ಮಾರ್ತಕ್ಕಂಥದ್ದು ನೋಡ್ತಿದ್ದೀವಿ. ಯಾಕಂದ್ರೆ ಅದು ತುಂಬಾ ನ್ಯೂಟ್ರಿಷಿಯಸ್ ಆಗಿರ್ತಕ್ಕಂಥದ್ದು, ಆಮೇಲೆ ದೇಹಕ್ಕೆ ಒದಗಿಸ್ತಕ್ಕಂಥ ಅಮೋನಿಯಾ ಆಸಿಡ್ಗಳು ಅದರಲ್ಲಿ ಇರ್ತಕ್ಕಂಥದ್ರಿಂದ ತುಂಬಾ ಬೇಡಿಕೆ ಜಾಸ್ತಿ ಆಗ್ತಿದೆ. ಆಮೇಲೆ ಯಾವುದೇ ಒಂದು ರಾಸಾಯನಿಕಗಳನ್ನ ಬಳಸೋದಿಲ್ಲ ಸರ್ ಅಣಬೆನಲ್ಲಿ. ಹಾಗಾಗ್ಬಿಟ್ಟು ತುಂಬಾ ಒಳ್ಳೆ ಆಹಾರ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗ್ಬಿಟ್ಟು ಅದ್ರ ಬೇಡಿಕೆ ತುಂಬಾ ಜಾಸ್ತಿ ಆಗಿದೆ. ಸೊ ಅದನ್ನು ಕೂಡ ನಾವು ಮಾಡ್ಕೊಳ್ತಕ್ಕಂಥದ್ದು. ಈ ಅಣಬೆ ಮಾಡ್ಲಿಕ್ಕೆ ನಾವು ಏನಿಲ್ಲ, ಒಂದು ಕತ್ಲೆ ಆಧಾರಿತ ಒಂದು ಕೋಣೆ ಇದ್ಬಿಟ್ರೆ ಸಾಕು, ಅದರಲ್ಲಿ ಅಣಬೆನ ನಾವು ಬೆಳಿಬಹುದು. ಅದಕ್ಕೇನಿಲ್ಲ, ನಾವು ಒಂದು ಸ್ಪಾನ್ ಅಂತಕ್ಕಂಥದ್ದು ಸಿಗುತ್ತೆ, ಅದನ್ನು ನಾವೇ ಮಾಡ್ಕೋಬಹುದು. ಇಲ್ಲಾಂದ್ರೆ ನಾವು IHR ಅಥವಾ ಬೆಂಗಳೂರಿಂದ ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೂಡ ಹೇಳಿದ್ರು ಕೂಡ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಅವನ್ನ ಮಾಡಿಕೊಡ್ತಕ್ಕಂಥದ್ದನ್ನ ಮಾಡ್ತಿದ್ದಾರೆ ಸರ್. ಸೊ ಅದನ್ನ ಮಾಡ್ಕೊಳಕ್ಕೆ ಅದು ತುಂಬಾ ಕಡಿಮೆ ರೇಟಿಗೆ ಸಿಗ್ತಕ್ಕಂಥದ್ದು. ಈ ಹುಲ್ಲನ್ನು ತಗೊಂಬಂದು ಕತ್ತರಿಸಿ ನಾವು ಕವರಲ್ಲಿ ಹಾಕಿ ಅದನ್ನ ಕುದಿಸ್ಬೇಕು ಸರ್. ಕುದಿಸ್ಬಿಟ್ಟು ಹಾಕ್ಬಿಟ್ಟು ಅದರಲ್ಲಿ ನಾವು ಸ್ಪಾನ್ ಹಾಕ್ಬಿಟ್ಟೆ ಬೆಳಿತಕ್ಕಂಥ ಒಂದು ವಾರದಲ್ಲೇ ಬೆಳೆದಿರುತ್ತೆ ಸರ್. ಸೊ ಇದು ಅಣಬೆ ಕೃಷಿ ಮಾಡ್ತಕ್ಕಂಥದ್ದು. ಇನ್ನು ಬಂದ್ಬಿಟ್ಟು ನಮ್ಗೆ ಈ ಅಜೋಲಾ ಅಂತಕ್ಕಂಥದ್ದು ಇತ್ತೀಚಿನ ದಿನದಲ್ಲಿ, ಯಾಕಂತ ಹೇಳಿದ್ರೆ ಈ ಅಜೋಲಾ ಕೊಡೋದ್ರಿಂದ ಇದೊಂಥರದ್ದು ಸಸ್ಯ ಅಂತ ಹೇಳ್ತೀವಿ ಸರ್, ನೀರಿನ ಮೇಲ್ಗಡೆ ತೇಳ್ತಕ್ಕಂಥ ಸಸ್ಯ. ಅದನ್ನ ಬೆಳೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕುರಿ ಕೋಳಿ ಮೇಕೆ ನಮ್ಮ ಹಸುಗಳಿಗೂ ಕೂಡ ಆಹಾರವಾಗಿ ಯೂಸ್ ಮಾಡಬಹುದು, ಮನುಷ್ಯರು ಕೂಡ ಇದನ್ನ ತಿನ್ಬಹುದು ಸರ್, ಮೀನಿಗೂ ಕೂಡ ಆಹಾರವಾಗಿ ಕೊಡಬಹುದು. ಇದನ್ನ ಕೊಟ್ಟಾಗ ಹಾಲಿನ ಒಂದು ಪ್ರಮಾಣ ಜಾಸ್ತಿ, ಇಳುವರಿ ಜಾಸ್ತಿ ಆಗುತ್ತೆ. ಆಮೇಲೆ ಡಿಗ್ರಿ ಅಂತಾರೆ, ಆ ಡಿಗ್ರಿ ಕೂಡ ಚೆನ್ನಾಗಿ ಬರ್ತಕ್ಕಂಥದ್ದಾಗುತ್ತೆ. ಕುರಿ ಕೋಳಿ ಮೇಕೆ ಮೀನುಗಳ ಒಂದು ತೂಕ ಜಾಸ್ತಿ ಆಗ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ತುಂಬಾ ಒಂದು ಒಳ್ಳೆ ಆಹಾರ ಅಂತಕ್ಕಂಥದ್ದು. ಆಮೇಲೆ ತುಂಬಾ ವೇಗವಾಗಿ ಬೆಳೀತಕ್ಕಂತ ಸಸ್ಯ ಸರ್, ಇದು ಬಹಳ ಇಂಪಾರ್ಟೆಂಟ್ ಇದು. ಆಮೇಲೆ ಏನಂತ ಹೇಳಿದ್ರೆ ಬೆಳಿಲಿಕ್ಕೆ ತುಂಬಾ ಕಷ್ಟ ಪಡೋ ಹಾಗಿಲ್ಲ. ಒಂದ್ ಅರ್ಧಡಿ ಗುಂಡಿ ತಕ್ಕೊಂಡ್ಬಿಟ್ಟು ಒಂದು ಪಾಲಿಥಿನ್ ಶೀಟ್ ಹಾಸ್ಬಿಟ್ಟು ಅದರಲ್ಲಿ ನಾವು ಒಂದ್ 2 kg ಉದ್ದ ಮತ್ತೆ ಅಗಲದ ಆಧಾರದ ಮೇಲೆ ಅದಕ್ಕೆ ಸಮ ಪ್ರಮಾಣದ ಮಣ್ಣು ಮತ್ತೆ ಗೊಬ್ಬರನ ಎರಡನ್ನು ಹಾಕಿ ನೀರ್ ಹಾಕಿ ಬಿಟ್ಬಿಟ್ಟು ಒಂದ್ ವಾರ ಆದ್ಮೇಲೆ ಒಂದ್ ಹಿಡಿಯಷ್ಟು ನಾವು ಅಜೋಲಾನ ಅದ್ರಲ್ಲಿ ತಂದು ಬಿಟ್ಬಿಟ್ರೆ ಒಂದ್ 10 ದಿನಕ್ಕೆ ಸಂಪೂರ್ಣವಾಗಿ ಬೆಳೆದ್ಬಿಡುತ್ತೆ ಸರ್ ಅದು. ಆಮೇಲೆ ನಮ್ಗೆ ದಿನ ಎಷ್ಟು ಬೇಕೋ ಅಷ್ಟು ತಕ್ಕಂತ ಹೋದ್ರೆ ಬೆಳೀತಾ ಹೋಗ್ತಾ ಇರುತ್ತೆ. ಇದು ಅಜೋಲ ಬೆಳೀತಕ್ಕಂಥದ್ದು. ಕೊನೆಯದಾಗಿ ನಾನು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ರೈತರಿಗೆ. ಈಗ ನನಗೆ 1 ಎಕರೆ ಇದೆ, 2 ಎಕರೆ ಇದೆ ಅಂತ ಹೇಳಿ ಕಡಿಮೆ ಭೂಮಿ ಇದೆ ಅಥವಾ ನನಗೆ ತುಂಬಾ ಜಾಸ್ತಿ ಜಮೀನು ಇದೆ ಇವೆಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತಕ್ಕಂಥವ್ರು, ಒಂದೇನಂತ ಹೇಳಿದ್ರೆ ನಾನು ಹೇಳೋದೇನಂತ ಹೇಳಿದ್ರೆ ನಮ್ಮ ಹೊಲದಲ್ಲಿ ಯಾವುದೇ ಒಂದು ಜಾಗನ ನಾನು ಖಾಲಿ ಬಿಡಬಾರದು. ಆಮೇಲೆ ರಾಸಾಯನಿಕನ ಕಡಿಮೆ ಮಾಡಬೇಕು ಅಂತ ಯಾರು ಒಂದು ಮನಸ್ಸಿಟ್ಕೊಂಡಿರ್ತಾರೋ ಅವರು ಸಮಗ್ರ ಕೃಷಿ ಕಡೆ ವಾಲೋದು ತುಂಬಾ ಒಳ್ಳೇದು ಸರ್. ಈ ಸಮಗ್ರ ಕೃಷಿ ಒಂದು ಸಾವಯವ ಕೃಷಿಗೆ ಅಥವಾ ಈ ಸಹಜ ಕೃಷಿಗೆ ಒಂದು ದಾರಿ ಮಾಡ್ಕೊಳ್ತಕ್ಕಂಥದ್ದು ಇದಾಗುತ್ತೆ ಸರ್. ಸೊ ಹಾಗಾಗ್ಬಿಟ್ಟು ಪ್ರತಿಯೊಬ್ಬ ರೈತರು ಕೂಡ ಸಮಗ್ರ ಕೃಷಿ ಕಡೆ ಒಲವನ್ನ ತೋರಿಸಲೇಬೇಕು, ವಾರ್ಷಿಕ ಅವರ ಆದಾಯನ ದ್ವಿಗುಣಗೊಳಿಸಲೇಬೇಕು, ಅದೇ ರೀತಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯಲ್ಲಿ ತೊಡ್ಕೊಳ್ಬೇಕು. ಬಹುಮುಖ್ಯ ಪಾತ್ರ ವಹಿಸುತ್ತೆ. ಹಾಗಾಗ್ಬಿಟ್ಟು ಸುಸ್ಥಿರ ಬಾಳಿಗಾಗಿ ಹಾಗೂ ಸುಸ್ಥಿರ ಮಣ್ಣಿಗಾಗಿ ಸಮಗ್ರ ಕೃಷಿನ ನಾನು ಮಾಡಲೇಬೇಕು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಸರ್. ನಾನು ಈ ಸಮಗ್ರ ಕೃಷಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂಥದ್ದು ಹೇಗೆ? ನನ್ನ ಒಂದು ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು ಸರ್, 9964042477. ಇನ್ನೊಮ್ಮೆ ಹೇಳಿ, 9964024277. ಒಳ್ಳೆದು ಡಾಕ್ಟರ್ ಪ್ರಮೋದ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿಗಳ ಪರಿಚಯವನ್ನ ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿ ಪದ್ಧತಿಗಳು ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಪ್ರಮೋದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಣಬೆ ಬೇಸಾಯ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಕೃಷಿ ಸೂಕ್ಷ್ಮಜೀವಿ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ವಿಜಯ್ಕುಮಾರ್ ವಾಘ್ಮೋರೆ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿಬಂತು. ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತಪಡಿಸಿದವರು ಅರಕಲುಗೂಡು ವಿ ಮಧುಸೂದನ್. ಅನ್ನವಿಡೋ ದೇವರಿಗೆ ನೆರವು ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಕೊಡುಗೈ ದೊರೆಯುವನು 84 ಲಕ್ಷ ಜೀವರಾಶಿಗೂ ಹೆಗಲು ಕೊಡೋ ಧನಿವನು. ಆತ್ಮೀಯ ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘ ಇದೇ ಸೆಪ್ಟೆಂಬರ್ 21 ಶನಿವಾರ ಸಕಲೇಶಪುರದಲ್ಲಿರುವ ಶ್ರೀ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಬದಲಾದ ಹವಾಮಾನದಲ್ಲಿ ಕಾಫಿ ಕೃಷಿಯಲ್ಲಿ ನೀರಾವರಿ ಮತ್ತು ಪೋಷಕಾಂಶಗಳ ನಿರ್ವಹಣೆ